15 ಎಕರೆ ಕಂಟ್ರೋಲ್ ಮಾಡ್ಲಿತ್ತಾನೆ ಸರ್. ಆಮೇಲೆ ಯಾವುದೇ ರೀತಿಯಿಂದ ಹೊರಗಿಂದ ಏನೂ ತರಂಗಿಲ್ಲ, ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಬಳಸಿ ಇವತ್ತು ನಾನು ನೈಸರ್ಗಿಕ ಕೃಷಿಯನ್ನು ಮಾಡಿ ನೆಮ್ಮದಿ ಜೀವನವನ್ನು ನಡೆಸ್ತಾ ಇದ್ದೇನೆ ಸರ್. ಈಗ ಮುಖ್ಯವಾಗಿ ಅಂತಂದರೆ ಮಹೇಶ್ ದೇಶಪಾಂಡೆ ಅವರೇ, ನೈಸರ್ಗಿಕ ಕೃಷಿಯಿಂದ ಹೊರಗೆ ಬಂದಿದ್ದೇವೆ, ಇವತ್ತು ರೈತರ ಸಮಸ್ಯೆಗಳೇನು ಅಂತಂದರೆ ಮೊದಲಿನ ಹಾಗೆ ಇರಲಿಕ್ಕೂ ಆಗ್ತಾಯಿಲ್ಲ, ಈಗ ಹೊಸದಕ್ಕೆ ಹೊಂದ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ಏನಾಗಿದೆ, ನಾವು ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿ ಒಂದು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ. ತಾವು ನೋಡಿದಂಗೆ ತಮ್ಮ ಸುತ್ತಮುತ್ತಲು ಭಾಗದೊಳಗೆ, ಕುಂದರಿ ಭಾಗದೊಳಗೆ ನಮ್ಮ ರೈತರು ಸಾಮಾನ್ಯವಾಗಿ ಎದುರಿಸ್ತಿರುವಂತಹ ಸಮಸ್ಯೆಗಳೇನು, ಇದ್ರ ಬಗ್ಗೆ ಬೆಳಕು ಚೆಲ್ಲಬಹುದಾ? ಮೊದಲೇದಾಗಿ ನಾವು ಆರ್ಥಿಕ ಭದ್ರತೆ ಇಲ್ಲ ಸರ್. ಈಗ ಆರ್ಥಿಕ ಭದ್ರತೆ ಇರಬೇಕಪ್ಪ ಅಂತಂದ್ರೆ ನಮ್ಮ ಭೂಮಿ ಸದೃಢ ಇರಬೇಕು. ಭೂಮಿ ಈಗ ಹೆಂಗೆ ಕುಸ್ತಿಪಟ್ಟು ಯಾವ ರೀತಿ ತಾಕತ್ತಿನ ಇರ್ತಾನಲ್ಲ, ಅವನ ಒಗದ ತೀರ್ತನಲ್ಲ ಅನ್ನುವಂಥ ಹುಮ್ಮಸ್ ಇರ್ತದಲ್ಲ, ಹಂಗೆ ನಮ್ಮನ್ನೆಲ್ಲ ಮಾಡಬೇಕು. ಅದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ಭೂಮಿಯೊಳಗೆ ತಾಕತ್ತು ಇರಬೇಕಂದ್ರೆ ಜೀವಾಣುಗಳು, ಲಕ್ಷಾಂತರ ಜೀವಾಣುಗಳು ಇದ್ರೆ ಮಾತ್ರ ನಮ್ಮ ಭೂಮಿ ಬೆಳೀತದೆ, ಇಲ್ಲಾತಂದರೆ ನಾ ಬರಡು ಭೂಮಿ ಆಗ್ತದೆ. ಬರಡು ಭೂಮಿಯನ್ನು ತೆಗೆದು ನಾವು ಲಕ್ಷಾಂತರ ಜೀವಾಣುಗಳನ್ನು ನಾವು ಭೂಮಿಯಲ್ಲಿ ತರಬೇಕಂದ್ರೆ ಅದಕ್ಕೆ ಮೂಲ ಯಾವುದಪ್ಪ ಅಂದರೆ ಒಂದು ದೇಶಿ ಆಕಳು. ದೇಶಿ ಆಕಳ ಒಂದು ಗ್ರಾಮ ಸೆಗಣದೊಳಗೆ 300-500 ಕೋಟಿ ಜೀವಾಣುಗಳವ. ಅವು ಎಂಥವಪ್ಪ ಅಂದರೆ ಭೂಮಿಯಲ್ಲಿರುವಂತಹ ಬೆಳೆಯನ್ನು ಪ್ರಚೋದನೆಗೊಳಿಸಪಡಿಸುವಂಥದ್ದು, ತಾಕತ್ತು ಮಾಡುವಂಥದ್ದು, ಯಾವುದೋ ರೋಗ ಬಂದ್ರೂ ನಾ ಅದನ್ನು ಮೆಟ್ಟಿ ನಿಲ್ಲುವಂಥ ತಾಕತ್ತು ಕೊಡೋದು ಯಾವುದಪ್ಪ ಅಂದರೆ ಈ ಜವಾರಿ ಆಕಳ ಸೆಗಣದೊಳಗೆ, ಆಮೇಲೆ ಗೋಮೂತ್ರದೊಳಗೆ. ಅದರ ಸಲುವಾಗಿ ನಮ್ಮ ಗುರುಗಳು ಸುಭಾಷ್ ಪಾಳೇಕರ್ ಅವರು ಏನು ಮಾಡಿದರು, ಯಾರೇ ರೈತರು ಇರ್ರಿ ನೀವು, ಒಂದು ದೇಶಿ ಆಕಳ ಸಾಕು ನಮಗೆ. ಅದು ಯಾವುದೇ ಜಾತಿದಿರಲಿ, ದೇಶಿ ಆಕಳ 33 ಜಾತಿ ಒಳಗೆ ಇವತ್ತು ಉಳಿದದ್ದು, ಅದರೊಳಗೆ ನೀವು ಯಾವುದೇ ಇಡ್ರಿ. ಆಮೇಲೆ ನಿಮಗೆ ಹಾಲಿಗೂ ಬೇಕಪ್ಪ, ನಮಗೆ ಇದಕ್ಕೂ ಬೇಕಪ್ಪ ಅಂದರೆ ಒಂದು ಗಿರ್ ತಳಿ ಇಡ್ರಿ. ಇವತ್ತು ನೋಡ್ರಿ, ಗಿರ್ ತಳಿ ಆಕಳದೊಳಗೆ ಅಚ್ಚೇರ್ ಬಂಗಾರ ಅಂತ ಹಿರಿಯರು ಹೇಳ್ತಿದ್ರು, ಅದನ್ನು ತೆಗೆದಂಥವ್ರು ಈಗ ಗೋಮೂತ್ರದೊಳಗೆ ಬಂಗಾರ ತೆಗೆದಂಥ ಮನುಷ್ಯನೂ ಇದ್ದಾರೆ ಇವತ್ತು ಕೃಷಿ ವಿಶ್ವವಿದ್ಯಾಲಯದೊಳಗೆ. ಅದೇ ರೀತಿ ಇವತ್ತು ಅದೇ ಅಚ್ಚೇರ್ ಬಂಗಾರವನ್ನು ಭೂಮಿಗೆ ಹಾಕಿದ್ದೀವಪ್ಪ ಅಂದರೆ ನಾವು ಎಷ್ಟು ಬಂಗಾರವನ್ನು ತೊಗೋಬೋದು. ಇದರ ಅರ್ಥ ಏನಪ್ಪ ಅಂದರೆ ಜೀವಾಣುಗಳ ಆಗರನ ನಮ್ಮ ಭೂಮಿ ಮಾಡಬೇಕ್ರಿ. ಅಂದರೆ ತಾವು ಹೇಳ್ದಂಗೆ ಮಹೇಶ್ ಅವರೇ, ಅಂದರೆ ನಮ್ಮ ಮಣ್ಣು ಫಲವತ್ತಾಗಬೇಕು, ಅಲ್ಲಿ ಜೀವಾಣುಗಳು ತುಂಬಿರಬೇಕು, ಜೀವಾಮೃತ ತುಂಬಿರಬೇಕು. ಆಮೇಲೆ ಅದು ಫಲವತ್ತಾದ ಮಣ್ಣು ಇತ್ತಂದ್ರೆ ಎಂಥ ಒಂದು ಪೈರನ್ನಾದರೂ ಕೂಡ ಒಂದು ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀರಿ. ಈಗ ನೀವು ಹೇಳ್ತೀರಿ ಸಾಕಷ್ಟು ನೀವು ಜೀವಾಮೃತವನ್ನು ನೀವು ಸಂಗ್ರಹ ಮಾಡ್ತೀರಿ, ಈಗ ಗೋಮೂತ್ರದಿಂದ ಜೀವಾಮೃತ ತಯಾರು ಮಾಡ್ತೀರಲ್ಲ, ಈಗ ಎಷ್ಟೋ ಜನಕ್ಕೆ ಆಕಳ ಒಂದು ಕಟ್ಟೋದೇ ಸಮಸ್ಯೆ, ಆಮೇಲೆ ಇನ್ನೊಂದು ಏನಾಗ್ತದೆ ಕಾಳು ಕಾಳಿನ ಸಮಸ್ಯೆ. ಈಗ ಒಬ್ಬ ಕೃಷಿ ಮಾಡುವಂಥ ರೈತ ಹೇಗೆ ಈ ತಮ್ಮ ಉದಾಹರಣೆ ಇಟ್ಕೊಂಡು ಹೇಳ್ರಿ, ನಾನೊಬ್ಬ ಈ ಒಂದು ಜವಾಬ್ದಾರಿ ತಗೊಳ್ಬೇಕು, ಆ ಜವಾಬ್ದಾರಿನ ತೆಗೆದುಕೊಂಡು ನಾನು ಮಾದರಿಯಾಗಿ ನಿಂತರೆ ಖಂಡಿತ ಇನ್ನೊಬ್ಬರು ಮನೆಯವರಾಗಲಿ ಎಲ್ಲರೂ ಬರ್ತಾರೆ. ಒಂದು ಮಾತು ಹೇಳ್ತೇನೆ ಸರ್, ಒಂದು ನನ್ನ ನೋಡಿ ನೆನಪಾಗ್ತದೆ, ಸ್ವತಃ ಸಾಯು ತನಕ ಸ್ವರ್ಗ ಸಿಗೋದಿಲ್ಲ ಸರ್. ಅಂದ್ರೆ ಮರಾಠಿ ಒಳಗೆ ಸ್ವತಃ ಮೇಲೆ ಸ್ವರ್ಗ ದಿಸತ್ನೇ ಅಂತ ಹೇಳ್ತಾರ. ಆ ರೀತಿಯಾಗಿ ನಾವು ಸ್ವತಃ ಅಲ್ಲಿ ಮಾಡ್ಬೇಕ್ರಿ ಕೆಲಸ, ಬರೀ ಹೇಳಿ ಚಾ ಕುಡ್ದ ಹರಟಿ ಹೊಡೆದ ಮಾಡುವಂಥ ಕೆಲಸ ಅಲ್ರಿ ಇದು. ಸ್ವತಃ ನಾವು ಮಾಡಿದೀವಪ್ಪ ಅಂದ್ರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಯಾವುದೇ ಬೆಳಿ ಬೆಳೀರಿ ನೀವು ಸರ್ ಇದರಿಂದ. ಆಮ್ಯಾಗ ಇನ್ನೊಂದು, ಜೀವಾಣುಗಳನ್ನು ನಾವು ಎಷ್ಟು ಹೆಚ್ಚು ಮಾಡ್ತೇವಲ್ಲ, ಆಮ್ಯಾಗ ಇಲ್ಲಿ ಇನ್ನೊಂದು ಏನು ಹೇಳ್ತೇವಪ್ಪ ಅಂದ್ರೆ ನೈಸರ್ಗಿಕ ಕೃಷಿಯೊಳಗೆ 4 ಥರದ್ದು ಗಾಲಿ ರೀ, ಅದು ರಥ ಅದು ನೈಸರ್ಗಿಕ ಕೃಷಿ, ಅದರೊಳಗೆ 4 ಥರದ ಗಾಲಿ. ಒಂದನೇದ್ದು ಬೀಜಾಮೃತ, ಎರಡನೇದ್ದು ಜೀವಾಮೃತ, ಮೂರನೇದ್ದು ಆರ್ದ್ರತೆ, ನಾಲ್ಕನೇದ್ದು ನೀವು ವಾಪಸ ಅಂತ ಹೇಳ್ತೇವೆ ನಾವು. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಯಾವುದೇ ಬೀಜವನ್ನು ಬಿತ್ತು ಪೂರ್ವದೊಳಗೆ ನೀವು ಬೀಜಾಮೃತವನ್ನು ಮಾಡ್ರಿ, ಅದಕ್ಕೇನು ಭಾಳ ಖರ್ಚು ಬರೋದಿಲ್ಲ. ನಾವು ಬೀಜ ಬಿತ್ತುಕ್ಕಿಂತ ಪೂರ್ವದೊಳಗೆ ಅಂದ್ರೆ ನಾಳೆ ಬಿತ್ತೋದಂದ್ರೆ ಇವತ್ತು ಸಂಜೆನಾಗ 10 ಲೀಟರ್ ನೀರಿನೊಳಗೆ 5 ಲೀಟರ್ ಗೋಮೂತ್ರ, 5 ಕಿಲೋ ಸೆಗಣ, 50 ಗ್ರಾಮ್ ಸುಣ್ಣದ ಹಳ್ಳ, ಇವನ್ನ ಹಾಕಿ ನೀವು ಇದನ್ನು ಮಾಡಿ ನಸಿಕ್ಲೆ ತನಕ ನೆನೆ ಇಡಬೇಕ್ರಿ. ನಸಿಕ್ಲೆ ಎದ್ದ ಅದನ್ನೆಲ್ಲ ತಿರುಗಿಸಿಕೊಂಡು ನೀವು ಯಾವುದೇ ಬೆಳೆಯ ಬೀಜಗಳನ್ನು ಎದ್ದು ಒಂದು ಸ್ವಲ್ಪ ಆರಿಸಿ ನೀವು ಹಾಕಿದ್ದಾದ್ರೆ ಆ ಬೆಳೆ ಇರೋ ತನಕ ಬೇರಿನಿಂದ ಬರುವಂತಹ ಯಾವುದೋ ರೋಗಗಳು ನಿಮ್ಮ ಇದಕ್ಕೆ ಬೆಳೆಗೆ ಬರೋದಿಲ್ಲ. ಅದರ ನಂತರ ಬರುವಂಥದ್ದು ಜೀವಾಮೃತ. ಅಂದ್ರೆ ಬೀಜಾಮೃತ ಕೂಡ ಬಹಳ ಮಹತ್ವ, ಬಹಳ ಮಹತ್ವ ಸರ್. ಯಾವುದೇ ಇರಲಿ, ಬೀಜ ಇದ್ರೆ ಬೀಜ ಎದ್ರಿ. ಆಮ್ಯಾಗ ನಮ್ಮ ಮೆಣಸಿನ ಅಗಿ ಇರ್ತಾವ, ಬದ್ನೆ ಅಗಿ ಇರ್ತಾವ, ಇವನು ಬೇರೆ ಸಹಿತ ಎದ್ದೆ

ನಾವು ಎಷ್ಟು ನಾವು ಭೂಮಿಯನ್ನು ಉಳಿಸ್ಕೋತೇವಲ್ಲ ಅಷ್ಟು ನಮಗೆ ತಾಕತ್ತು ಬರ್ತದೆ. ಆಮ್ಯಾಗ ಎಷ್ಟು ನೆಲ ಮೆತ್ತಗಾಗ್ತದಲ್ಲ ಅಷ್ಟು ಬೆಳೆ ಹತ್ತದ. ಇವತ್ತು ನಾವು ಕಬ್ಬಿನೊಳಗೆ ನೋಡ್ರಿ ನೀವು, ಇವತ್ತು ನಮ್ಮ ಕಬ್ಬ ಇವತ್ತು ನಾ 4 ವರ್ಷ ಆದ್ರೆ ಏನು ಹಾಕಿಲ್ಲ, ಯಾಕಪ್ಪ ಅಂದ್ರೆ ನನ್ನೆಲ್ಲ ತಾಕತ್ತಾಗ್ಯದ ಅಂತ ಪವರ್ಫುಲ್. ಆಮ್ಯಾಗ ಇನ್ನೂ ಒಂದು, ನಮ್ಮ ರೈತರು ಈ ಸಾಧಾರಣ ನಮ್ಮ ಒಂದು ಲೆಕ್ಕದೊಳಗೆ ಕಬ್ಬಿಂದ ಉದಾಹರಣೆ ಹೇಳ್ಬೇಕಂದ್ರೆ 1 ಎಕರೆಗೆ 4 ಟನ್ ಕಬ್ಬು ಹಾಕ್ತಾರ್ರಿ ಅಂದ್ರೆ ಅಷ್ಟು ಸಕ್ಕರೆನೂ ಹೋತ್ ಎಷ್ಟು ನುಕ್ಸಾನ್ ಆಗ್ತದೆ ಅನ್ನೋ ವಿಚಾರ ಮಾಡ್ರಿ. ಆಮ್ಯಾಗ ನಾ ಏನು ಮಾಡ್ತೇನಪ್ಪ ಅಂದರೆ ಕೇವಲ 172 ಗಳ ಅಂದರೆ 2.5 ಕಿಲೋನೋ ಎಷ್ಟು ಆಗ್ತದ್ರಿ ಅದನ್ನೆಲ್ಲ ಕಡ್ದು ಬರೀ 1 ಕಣ್ಣಿಂದ ಮಾಡ್ತೇವೆ. ಇವತ್ತು ಎಷ್ಟೋ ರೈತರು ಏನು ಮಾಡ್ತಾರೆ, 3 ಕಣ್ಣ 4 ಕಣ್ಣ ಮಾಡಿ ವೇಸ್ಟ್ ಆಗ್ತದೆ. ಆಮ್ಯಾಗ ನಮ್ದು ಏನಪ್ಪ ಅಂದರೆ 8 ಫೂಟ್ ಅಡ್ಡಾಗಲ್ಲ, ಬೀಜದಿಂದ ಬೀಜಕ್ಕೆ 2 ಫೂಟ್ ಇಡ್ತೇನೆ ರೀ. ಎಷ್ಟು ನಾವು ಅಡ್ಡಾಗಲ್ಲ ಅದರ ಡಿಸ್ಟೆನ್ಸ್ ಕೊಡ್ತೇವಲ್ಲ ಅಷ್ಟು ಬೆಳೆ ಬರ್ತದೆ. ಇವತ್ತು ರೈತನ ತಲೆಯಾಗಿ ಏನಾಗಿದೆಪ್ಪ, ಎಷ್ಟು ನೀರು ನಿಂದ್ರಿಸೋಣ ಅಷ್ಟು ನನ್ನ ಬೆಳೆ ಬರ್ತದೆ ಮತ್ತು ಅದೇ ತಪ್ಪು ಕಲ್ಪನೆ ರೀ ಸರ್. ಆಮ್ಯಾಗ ಇಲ್ಲಿ ಏನದ ವಿಜ್ಞಾನ ಅದ ರೀ ಸರ್, ಆ ವಿಜ್ಞಾನ ನಾವು ತಿಳ್ಕೊಂಡಿವಪ್ಪ ಅಂದರೆ ನಾವು ಯಶಸ್ವಿಯನ್ನು ಪಡೀಲಿಕ್ಕೆ ಸಾಧ್ಯ ಅದ. ಮಹೇಶ್ ದೇಶಪಾಂಡೆ ಅವರೇ, ಅಂದರೆ ನಿಮ್ಮ ಅನುಭವ ಹಾಗಿದೆ, ಶ್ರೀಮಂತವಾಗಿದೆ ಅಂಗಲ ಆದರೂ ಕೂಡ, ಅಂದರೆ ಪ್ರತಿಯೊಂದು ಈ ಬೆಳೆ ಬೆಳೀಲಿಕ್ಕೆ ಗಾಳಿ ಆಗಲಿ ನೀರಾಗಲಿ ಅಂದರೆ ಸಾಕಷ್ಟು ಅವಕಾಶ ಮಾಡಲಿಕ್ಕೆ ಸಾಧ್ಯ ಆದರೆ, ಗಾಳಿ ಹೋಗ್ಲಿಕ್ಕೆ ಅವಕಾಶ ಮಾಡೋಕ್ಕೆ ಸಾಧ್ಯ ಆದರೆ ಅದು ತನ್ನಿಂದ ತಾನೇ ಸ್ವತಂತ್ರವಾಗಿ ಚೆನ್ನಾಗಿ ಬೆಳೀತದೆ. ನೈಸರ್ಗಿಕ ಕೃಷಿಯಿಂದ ನಿಮ್ದು ಏನಾಗಿದೆ, ಮಣ್ಣು ಕೂಡ ಫಲವತ್ತಾಗಿದೆ. ಅದು ಮೇನ್ ಅದು ಹಾಂ. ಹೀಗಾಗಿ ನಮ್ಮ ರೈತ ಬಾಂಧವರು ನಮ್ಮ ಮಣ್ಣಿನ ಫಲವತ್ತತೆ ಕಡೆಗೆ ಮಣ್ಣನ್ನು ಪರೀಕ್ಷೆ ಮಾಡಲಿ, ಮಣ್ಣನ್ನು ಪರೀಕ್ಷೆ ಮಾಡಿ ಸಾಧ್ಯ ಆದರೆ ಈ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಲಿ, ಮಾಡಲಿಕ್ಕೆ ಬೇಕು. ಮಣ್ಣಿನ ಒಂದು ಅಭಿವೃದ್ಧಿ ಮಾಡಿಕೊಂಡು ಮಣ್ಣಿನ ಅಭಿವೃದ್ಧಿ ಆದರೆ ನಮ್ಮ ಅಭಿವೃದ್ಧಿ ತನ್ನಿಂದ ತಾನೇ ಆಗ್ತದೆ. ಈಗ ನೀವು ಎಷ್ಟು ಪೀಕ್ ಬೆಳಿತೀರಿ ವರ್ಷ ಸರ್? ವರ್ಷಕ್ಕೆ ನಾನು ಕಬ್ಬ, ಗೋಧಿ, ಆಮೇಲೆ ಸೋಯಾಬೀನು ಇವನ್ನೆಲ್ಲ ನಾ ಹಂಗೆ ಬೆಳೆಯೋದಿಲ್ಲ ರೀ ಸರ್, ಅದ್ರೊಳಗೆ ಇಂಟರ್ ಕ್ರಾಪ್ ಅಂತರ್ ಬೆಳೆಯಾಗಿ ಬೆಳಿತೇನೆ ರೀ ಎಲ್ಲ. ಕಬ್ಬು ಸಹಿತ ನಡಕ್ಕೆ 8 ಫೂಟ್ ಬಿಟ್ರೂ ಅದು ನಂಗೆ ಖಾಲಿ ಬಿಡೋದಿಲ್ಲ. ಅದ್ರೊಳಗೆ ನಾನು ಕಾಯಿಪಲ್ಲೆ ರೀ ಹಾಕ್ತೀನಿ. ಅದು ಏನೂ ಆಗೋದಿಲ್ಲಪ್ಪ ಅಂದ್ರೆ ನಾವು ಸಣಬ ಇಲ್ಲಾರ ಡೇಂಚಿ ಹಾಕಿ ಅದನ್ನು ಮುಗ್ಗು ಹೊಡಿತೇನೆ ರೀ ಸರ್. ಅಂದರೆ ನೆಲ ತಾಕತ್ತ ನೀ ಏನ ಹಾಕ್ಲಿಕ್ಕೂ ಬರ್ಬೇಕು ಆ ರೀತಿ ಅದನ್ನು ನೆಲ ತಾಕತ್ತ ಮಾಡಿದ್ವಿಪ್ಪ ಅಂದ್ರೆ ನಾವು ಏನೂ ಹಾಕುವ ಅವಶ್ಯಕತೆ ಇಲ್ಲ. ಆಮ್ಯಾಗ ನಾವು ಸೋಯಾಬೀನ್ ಬಿತ್ತೋದಾದ್ರೆ 5 ಸಾಲ ಸೋಯಾಬೀನ, 1 ಸಾಲ ಜೋಳ ಅಥವಾ ನವಣಿ. ಇವತ್ತು ನಾವು ಸಿರಿಧಾನ್ಯಗಳನ್ನು ಬೆಳಿತೇನೆ ರೀ ಸರ್. ನಾ ಇನ್ನೊಂದು ಹೇಳೋದಂದ್ರೆ ಎಲ್ಲ ಸಿರಿಧಾನ್ಯಗಳನ್ನು ಹಾಕತ್ತೇನೆ ರೀ ಸರ್. ನವಣಿ, ಉದ್ದ, ಹಾರ್ಕ, ಊದಲ ಇವನ್ನೆಲ್ಲ ಹಾಕಿ ನನಗೆ ಏನು ಮನೆಗೆ ಬೇಕಲ್ಲ ನಾ ಆದಷ್ಟು ಮಾಡಿ ಹೊರಗಿಂದ ಏನು ತರ್ಲಿಕ್ಕೆ ಹೋಗುದಿಲ್ಲ. ನೀವು ಸ್ವಾವಲಂಬನೆ ಗಳಿಸಿದ್ರಿ. ಹೌದು ಹೌದು ಸರ್. ಅಂದ್ರೆ ಲಾಭಾಂಶ ಎಷ್ಟು ಎಷ್ಟು ನೀವು ಎಷ್ಟು ಬೇಕಲ್ಲ ಅಷ್ಟು ಇಟ್ಕೋತನ ಉಳಿಕಿದೆಲ್ಲ ನಮ್ದು ಸಂಘನ ಮಾಡ್ಯಾರ ರೀ ಕರ್ನಾಟಕ ಸರ್ಕಾರದ ವತಿಯಿಂದ. ಇವತ್ತು ಪ್ರಾಂತೀಯ ಒಕ್ಕೂಟಗಳನ್ನು ಮಾಡ್ಯಾರ ಸರ್ಕಾರನ. ಇಂಥ ನಾವು ನೈಸರ್ಗಿಕ ಕೃಷಿಕರು ಅಥವಾ ಸಾವಯವ ಕೃಷಿಕರನ್ನು ಕೂಡಿಸ್ಕೊಂಡು ಒಂದು ಸಂಘ ಮಾಡಿಕೊಂಡು ಇನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದನೂ ಎಷ್ಟು ನಮಗೆ ಹೆಲ್ಪ್ ಮಾಡ್ತಾರಂದ್ರೆ ಅದೇನು ಹೇಳದಷ್ಟದ ರೀ. ಡಾಕ್ಟರ್ ಬಬಲಾದಿ ಅವರು ಮುಂದಾಳತ್ತೊಳಗೆ ಇವತ್ತು ನಾವು ಇದ್ದೇವ್ರಿ ಭಾರಿ ಇದಕ್ಕೆ ಕೆಲಸ. ಅದಕ್ಕೆಲ್ಲ ಮೂಲ ಮಾನ್ಯ ಪ್ರಧಾನಮಂತ್ರಿಗಳು ವೈಯಕ್ತಿಕವಾಗಿ ನಾ ಅವರನ್ನು ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆ ಸರ್. ಯಾಕಪ್ಪ ಅಂದ್ರೆ ಇವತ್ತು ಅವ್ರ ಒತ್ತಿಷ್ಟು ಕೊಡ್ಲಿಕ್ಕತ್ತಾರೆ ಸಾವಯವ ಕೃಷಿಗೆ, ನೀವು ಏನು ಮಾಡ್ತಿ ಮಾಡಿ ಅಂಥ ಒಂದು ಇವತ್ತು ನಾವು ಪಡ್ಕೊಂಡೇವಪ್ಪ ಅಂದರೆ ನಮ್ಮ ಕೃಷಿ 1 ನಂಬರ್ ಆಗಲಿಕ್ಕೆ ಹೋಗ್ತದೆ ಅನ್ನೋದು ಒಂದು ಉತ್ತಮ ಉದಾಹರಣೆ ಸರ್. ಮಹೇಶ್ ದೇಶಪಾಂಡೆ ಅವರೇ, ಈಗ ನಾವು ಬೆಳೆದ ಬೆಳೆ ಒಂದು ಮಾರ್ಕೆಟ್ ಮಾಡೋದು ಭಾಳ ಮುಖ್ಯ. ನೀವು ಒಕ್ಕೂಟ ಮಾಡಿಕೊಂಡು ಅಂದರೆ ಅದರ ಸಹಕಾರ ತಗೊಂಡು ನೀವು ಮಾಡಿದ್ದೀರಿ. ಹೌದು ಸರ್. ಈಗ ಎಷ್ಟೋ ಜನ ಈಗ ಮಾರುಕಟ್ಟೆ ಮಾಡೋದ್ರಲ್ಲಿ ಸೋಲ್ತಾರೆ. ಹಾಂ, ಹೇಗೆ ಅವ್ರಿಗೇನು ನೀವು ಮಾರ್ಗದರ್ಶನ ಮಾಡ್ತೀರಾ? ಒಕ್ಕೂಟ ಮಾಡಿವ್ರಲ್ಲ ಅಲ್ಲೇ ಒಂದು ಅಂಗಡಿನೂ ಮಾಡಿವ್ರು ಸರ್. ತಾಲೂಕಿಗೆ ನೋವು, ನಿಮಗೆ ಜಿಲ್ಲಾಕ್ಕೂ ನೋವು, ಇವತ್ತು ಧಾರವಾಡದಾಗೂ ರಗಡವ. ಆಮ್ಯಾಗ ಇದ್ರೊಳಗೆ ಯಾರು ಇಂಟ್ರೆಸ್ಟ್ ಇರ್ತಾರಲ್ಲ ಅವರು ತೊಗೊಂಡು ಮಾಡೋ ಒಂದು ವಿಚಾರನೂ ಅವ ರೀ ಸರ್. ಇವತ್ತು ನಾವು ಯಾವುದೋ ಬೆಳೆದ್ರೂ ನಮ್ಮಲ್ಲಿ ಏನು ಉಳಿದಿಲ್ಲ ರೀ ಸರ್. ಇವತ್ತು ಬೆಲ್ಲ ಮಾಡಿದ್ರೂ ಸರ್ ರೀ ನಮ್ಮಲ್ಲಿ ಉಳಿವಲ್ತ ಅಷ್ಟು ಬೇಡಿಕೆ, ಹೊರಗಿಂದನೂ ಬೇಡಿಕೆ ಅದ. ಡೈರೆಕ್ಟ್ ಇವತ್ತು ರೈತರು ಸಹಿತ ಹೊರಗೆ ಕೊಟ್ಟು ಕಳಿಸ್ತಾರೆ, ಯಾವುದೋ ಅಂಗಡಿ ಕೊಡೋದಿಲ್ಲ ಅಂದ್ರೆ ಅಂಥ ರೈತರಿಂದ ಗ್ರಾಹಕರು ಎಕ್ಸೆಪ್ಟ್ ಮಾಡ್ಲಿತಾರೆ ಸರ್. ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಒಂದು ಒಕ್ಕೂಟದೊಳಗೆ ಸಂತೋಷ್ ಕಿತ್ತೂರು ಅಂತಿದ್ದಾನೆ ಕಡಿಬಿ ಶಿವಾಪುರದ, ಅವನು ಸೌಡ್ ಇಲ್ರಿ ಸರ್. ಅಷ್ಟು ತಾನೇ ಸ್ವತಃ ಬೆಲ್ಲ ತಯಾರು ಮಾಡ್ತಾನೆ, ತಾನೇ ಎಲ್ಲ ಕಳಿಸ್ತಾನೆ ಅಂದ್ರೆ ಅಷ್ಟು ಅವನು ಬೆಳ್ಕೊಂಡಾನ. ನಮ್ಮಲ್ಲಿ ಸಿರಿಧಾನ್ಯಗಳ್ರಿ, ನಮಗೆ ತಿನ್ಲಿಕ್ಕೆ ಉಳಿದಿಲ್ಲ ಅಷ್ಟು ಇದ್ರಿ ಸರ್ ನಮ್ಮಲ್ಲಿ. ಹಾ, ಮಾರುಕಟ್ಟೆ ಬೇಡಿಕೆ ತಕ್ಕಂಗೆ ನೀವು ಜನಪ್ರಿಯ ಈಗ ನಮ್ಮ ಅಜ್ಜ ಅಣ್ಣಗುರುಜಿಯವ್ರು ಹಚ್ಚಿ ಹೋದಂತ ಹೊಲದೊಳಗೆ 200 ತೆಂಗಿನ ಗಿಡ ಅವ್ರಿ ಸರ್. ತೆಂಗಿನ ಗಿಡದ ನಾ ಹಂಗ ಇದು ಮಾಡಂಗಿಲ್ಲ, ಯಾವ ಎಳ್ನೀರು ಹೋಯ್ತಾ ಎಲ್ಲ ಉಳಿದದ್ ಏನು ಒಣಾದ ಇರ್ತದಲ್ರಿ ಬಾಬುರಿ ಅಂತ ಹೇಳ್ತಾವಲ್ಲ ಅದನ್ನ ನಾವು ಮನೆಗೆ ಎಣ್ಣೆ ಮಾಡ್ತೇವ್ರಿ.

ಇದುವರೆಗೆ ಬನಹಟ್ಟಿಯ ರಬಕವಿ ತಾಲೂಕಿನ ನಾವಲಗಿಯ ವಿಶ್ವನಾಥ ವಿಠಲ ದೇವದಾಸ್ ಮತ್ತು ಸಂಗಡಿಗರಿಂದ ಸಂಬಾಳವಾದನ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬೀಳಗಿ ದೇಸಾಯಿ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸಲಿದ್ದಾರೆ ಕುಮಾರ್ ಅಗಡಿ. ಇಲ್ಲಿಗೆ ಕಾರ್ಯಕ್ರಮ ಕೃಷಿರಂಗ ಮುಕ್ತಾಯವಾಯಿತು. ಮುಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದ್ ಒಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶ್ರೋತೃಗಳೇ, ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಮ್ ತುಂಬಿ ಬಂದಿತ್ತು, ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತು. ಬೇಂದ್ರೆ ಬೆರಗು, ಬಹುಮುಖ ಪ್ರತಿಭೆಯ ಬೇಂದ್ರೆ ವ್ಯಕ್ತಿತ್ವದ ಹಲವು ಮುಖಗಳ ಅನಾವರಣ.